ಏಳುವೆ ಕಣಿಯ, ಏಳುವೆ ಕಣಿಯ, ಏಳುವೆ ಕಣಿಯ, ಏಳುವೆ ಕಣಿ, ಏಳುವೆ ಕಣಿ, ಏಳುವೆ ಕಣಿಯ, ಏಳುವೆ ಕಣಿ, ಏಳುವೆ ಕಣಿ, ಏಳುವೆ ಕಣಿಯ, ಕಣಿ ಕಣಿ ಕಣಿ ಕಣಿ, ಏಳುವೆ ಕಣಿಯ, ಏಳುವೆ ಕಣಿಯ. ಇದ್ದುದೆಲ್ಲ ಇದ್ದ ಹಾಗೆ ಏಳುವೆ ಕಣಿಯ, ಹುಯ್ ಇದ್ದುದೆಲ್ಲ ಇದ್ದ ಹಾಗೆ ಏಳುವೆ ಕಣಿಯ, ಮನಸ್ಸಿನಾಗ ನೆನೆಸಿದಾಗ ಎಳಿಯ ಬಿಳಿಯ ಗೆಳೆಯ, ಏಳುವೆ ಕಣಿಯ, ಏಳುವೆ ಕಣಿಯ, ಏಳುವೆ ಕಣಿ, ಏಳುವೆ ಕಣಿ, ಏಳುವೆ ಕಣಿಯ, ಕಣಿ ಕಣಿ ಕಣಿ ಕಣಿ, ಏಳುವೆ ಕಣಿಯ, ಏಳುವೆ ಕಣಿಯ. ಕಾಳಿ ಮೂಳಿ ಗಾಳಿ ನನ್ನ ಕನ್ನ ಪಿಸಾಜಿ, ಕಾಳಿ ಮೂಳಿ ಗಾಳಿ ನನ್ನ ಕನ್ನ ಪಿಸಾಜಿ, ಯಂತ್ರ ಮಂತ್ರ ತಂತ್ರ ಎಲ್ಲ ಬಲ್ಯ ಕುತಂತ್ರ, ಹಾಯ್ ಯಂತ್ರ ತಂತ್ರ ಮಂತ್ರ ಎಲ್ಲ ಬಲ್ಯ ಕುತಂತ್ರ, ಮದ್ದಿನ ಕಣಿ ಮಾಟದ ಕಣಿ ಭೂತದ ಕಣಿ ಪ್ರೇತದ ಕಣಿ, ಮದ್ದಿನ ಕಣಿ ಮಾಟದ ಕಣಿ ಭೂತದ ಕಣಿ ಪ್ರೇತದ ಕಣಿ, ಜಂಟಿ ಬಂದು ತುಂಡಕ್ಕೆ ಜಾರಿದ ಆರಿದ ಕಣಿಯ, ಏಳುವೆ ಕಣಿಯ, ಏಳುವೆ ಕಣಿಯ, ಏಳುವೆ ಕಣಿ, ಏಳುವೆ ಕಣಿ, ಏಳುವೆ ಕಣಿಯ, ಕಣಿ ಕಣಿ ಕಣಿ ಕಣಿ, ಏಳುವೆ ಕಣಿಯ, ಏಳುವೆ ಕಣಿಯ. ಹೊಸ ಸುದ್ದಿ ಕೇಳಿ ಉಸಿ ಸುದ್ದಿ, ಹೊಸ ಸುದ್ದಿ ಉಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಒಳೆ ಸುದ್ದಿ ಮಳೆ ಸುದ್ದಿ, ಏಳುವೆ ಬುದ್ಧಿ, ಒಳೆ ಸುದ್ದಿ ಮಳೆ ಸುದ್ದಿ, ಏಳುವೆ ಬುದ್ಧಿ, ರೊಕ್ಕದ ಸುದ್ದಿ ಮಕ್ಕಳ ಸುದ್ದಿ, ಅಕ್ಕರಯ್ಯ ಸಕ್ಕರಯ್ಯ, ಚಿಕ್ಕ ಎಣ್ಣ ಕೈ ಹಿಡಿಯೋ ಲೆಕ್ಕದ ಕಣಿಯ, ಒಡೆಯ ಏಳುವೆ ಕಣಿಯ, ಏಳುವೆ ಕಣಿಯ, ಏಳುವೆ ಕಣಿ, ಏಳುವೆ ಕಣಿ, ಏಳುವೆ ಕಣಿಯ, ಕಣಿ ಕಣಿ ಕಣಿ ಕಣಿ, ಏಳುವೆ ಕಣಿಯ, ಕಣಿ ಕಣಿ ಕಣಿ ಕಣಿ ಕಣಿ ಕಣಿ, ಏಳುವೆ ಕಣಿಯ, ಏಳುವೆ ಕಣಿಯ.